ಈ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳನ್ನ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಅಗ್ರಿ ಕ್ಲಿನಿಕ್ ಅನ್ನು ಕೂಡ ಬರಗೂರು ಗ್ರಾಮದಲ್ಲಿ ಮಾಡಿಕೊಂಡು ಆ ಭಾಗದ ರೈತರಿಗೆ ಅಗತ್ಯ ಇರತಕ್ಕಂತಹ ಮಾಹಿತಿ ಮತ್ತೆ ಪರಿಕರಗಳನ್ನ ಒದಗಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮನು ಅವರಿಗೆ. ನಮಸ್ಕಾರ ಸರ್. ಮನು, ಯಾವಾಗ ನಿಮ್ದು ಪದವಿ ಮುಗಿದಿದ್ದು? ಸರ್, ನಾನು 2008 ಸಾಲಿನಲ್ಲಿ ನನ್ನ ಅರಣ್ಯಶಾಸ್ತ್ರ ಪದವಿಯನ್ನು ಪೊನ್ನಂಪೇಟೆ ಮಹಾವಿದ್ಯಾಲಯದಲ್ಲಿ ಮುಗಿಸಿದೆ ಸರ್. ಆನಂತರ 2008 2009 ವಾಸು ಅಗರಬತ್ತಿ ಈ ಒಂದು ಕಂಪನಿಯಲ್ಲಿ ಎಸೆನ್ಷಿಯಲ್ ಆಯಿಲ್ ಡಿವಿಷನ್ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಮತ್ತೆ 2009 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK MSc ಅಗ್ರಿಕಲ್ಚರ್ ಜಾಯಿನ್ ಆಗಿ 2011 ನನ್ನ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದೆ. ಆನಂತರ ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಮೊದಲಿಗೆ ನಾನು 2011-12 ಒಂದು ವರ್ಷಗಳ ಕಾಲ ಇಕ್ರಿಸ್ಯಾಟ್ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿಎರಿಡ್ಸ್ ಅಂಡ್ ಟ್ರೋಪಿಕ್ಸ್, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಇದರಲ್ಲಿ ನಾನು ಸೈಂಟಿಫಿಕ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ನಂತರ 1.5 ಕಾಲ ನಾನು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಸ್ಪೆಷಲ್ ನ್ಯೂಟ್ರಿಯಂಟ್ ಡಿವಿಷನ್ ಅಲ್ಲಿ ಹಾಸನ ಭಾಗದಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ 4 ಕಾಲ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಅದಾಗಿ ಮತ್ತೆ ನಾನು 2.5 ಕಾಲ ಕೊನೆಯದಾಗಿ ನಾಗಾರ್ಜುನ ಫರ್ಟಿಲೈಸರ್ಸ್ ಅಲ್ಲಿ ಫರ್ಟೀಸ್ ಅಂತ ಒಂದು ಕಂಪನಿ ಇದೆ, ಸಿಸ್ಟರ್ ಕಂಪನಿ, ಅದರಲ್ಲಿ ಸ್ಪೆಷಲ್ ನ್ಯೂಟ್ರಿಯಂಟ್ ಡಿವಿಷನ್ ಅಲ್ಲಿ ಕೆಲಸ ಮಾಡಿದೆ. ಈ ಕೆಲಸಗಳನ್ನೆಲ್ಲ ಮಾಡಿ ಕೊನೆಗೆ ಮತ್ತೆ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಯಾಕನ್ನಿಸ್ತು? ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಏನು ನಾವು ದುಡಿಮೆ ಮಾಡ್ತೀವೋ ಬೇರೆ ಒಂದು ಕಂಪನಿಗೆ ಹೋಗಿ ಕೆಲಸ ಮಾಡಿ ನಮ್ಗೇನು ಸಿಗುತ್ತೋ ಅದನ್ನ ನಾವು ಸ್ವಂತವಾಗಿ ನಮ್ಮ ಒಂದು ಗ್ರಾಮದಲ್ಲೇ ಮಾಡಿದ್ರೆ, ಈಗಿರುವಂತಹ ಹಲವಾರು ಕಾರ್ಯಕ್ರಮಗಳಿದೆ, ಹಲವಾರು ಸಹಾಯಧನಗಳು ಕೂಡ ದೊರಕ್ತಾ ಇದೆ ಗೌರ್ಮೆಂಟ್ ಇಂದ. ಇದನ್ನ ನೋಡ್ಬಿಟ್ಟು ಸ್ವಂತ ನಾವು ಹಳ್ಳಿಗೆ ಬಂದು ಹಳ್ಳಿಲೇ ಶುರು ಮಾಡೋಣ, ಏನಾದ್ರೂ ಮಾಡೋಣ ವ್ಯವಸಾಯನ, ಜೊತೆಯಲ್ಲಿ ಏನಾದ್ರೂ ಮಾಡೋಣ, ನಮಗೂ ಕೆಲಸ ಸಿಗುತ್ತೆ, ಜೊತೆಯಲ್ಲಿ 4 ಎಂಪ್ಲಾಯ್ಮೆಂಟ್ ಕೊಟ್ಟಂಗಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ಹಳ್ಳಿಗೆ ಬಂದು ಇಲ್ಲಿ ವ್ಯವಸಾಯದಲ್ಲಿ ತೊಡಗಿದ್ದೀನಿ ಸರ್. ಈಗ ತಾವು ಮಾಡಿದ್ದು ಅರಣ್ಯಶಾಸ್ತ್ರವನ್ನ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇತ್ತು ನಿಮಗೆ? ನನಗೆ ಆಸಕ್ತಿ ಅನ್ನೋದಕ್ಕಿಂತ ಹೇಳಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅಗ್ರಿಕಲ್ಚರ್ಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ಆದ್ರೆ ಏನಂದ್ರೆ ನನಗೆ ಅವಾಗ ಹೆಚ್ಚು ಅಂಕ ದೊರಕಿರ್ಲಿಲ್ಲ ನಮ್ಮ ಒಂದು ಸೆಕೆಂಡ್ ಪಿ ಯು ಅಲ್ಲಿ. ಆನಂತರ ಬೈ ಆಕ್ಸಿಡೆಂಟ್ ನನಗೆ ಫಾರೆಸ್ಟ್ರಿ ಸಿಕ್ತು. ಬಟ್ ಅದು ಆಕ್ಸಿಡೆಂಟ್ ಆಗಿ ಸಿಕ್ಕಿದ್ರು ಅತಿ ಹೆಚ್ಚು ನನಗೆ ಇವತ್ತು ನಾನು ಏನು ಕಲ್ತಿದ್ರು ಅರಣ್ಯಶಾಸ್ತ್ರದಿಂದಾನೇ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಅರಣ್ಯಶಾಸ್ತ್ರಕ್ಕೂ ಮತ್ತೆ ಬೇಸಾಯ ಶಾಸ್ತ್ರಕ್ಕೂ ಹೆಚ್ಚು ವ್ಯತ್ಯಾಸಗಳಿಲ್ಲ. ಮತ್ತೆ ನಾವ್ ಏನ್ ಅಗ್ರಿಕಲ್ಚರ್ ಅಲ್ಲಿ ಏನು ಇವಾಗ ಈಲ್ಡ್ ಹೆಚ್ಚಿಗೆ ಮಾಡಬೇಕು ಅಂತಾನೋ ಇರಬಹುದು, ಕಾಸ್ಟ್ ರೆಡ್ಯೂಸ್ ಮಾಡಬೇಕು ಅಂತಿರೋದನ್ನ, ಇದನ್ನೆಲ್ಲ ಮತ್ತೆ ಈ ಒಂದು ಅತಿ ಹೆಚ್ಚಿನ ಕೆಮಿಕಲ್ ಯೂಸೇಜ್ ಇರಬಹುದು, ಇದನ್ನೆಲ್ಲ ನೋಡ್ತಾ ಇದ್ರೆ ಅರಣ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಈಸಿಯಾಗಿ ನಾವು ಅದನ್ನ ಅಚೀವ್ ಮಾಡಬಹುದು. ಓಹೋ, ಒಂದಷ್ಟು ಹತ್ತಿರವಾಗಿತ್ತು ನಿಮ್ಮ ಆಸಕ್ತಿಗೆ, ಹಾಗಾಗಿ ಈ ಒಂದು ಅರಣ್ಯಶಾಸ್ತ್ರ ಪದವಿಯನ್ನ ತಾವು ಮಾಡಿದ್ರಿ. ಹೌದು. ಮೂಲ ಅಂತ ಅಂದ್ರೆ ಕೃಷಿ ಬಗ್ಗೆ ನಿಮ್ ತಮಗೆ ಆಸಕ್ತಿ ಬರ್ಲಿಕ್ಕೆ ಕೃಷಿ ಕುಟುಂಬದ ಹೇಗೆ? ಹೌದು, ಮೂಲತಃ ನಮ್ಮ ತಾತ ಇರಬಹುದು, ತಂದೆ ಎಲ್ಲರೂ ಕೃಷಿಯಲ್ಲೇ ತೊಡಗಿರೋರು. ನಮ್ದು ಅಡಕೆ ಇರೋದು, ಅಡಕೆ ತೋಟ, ನಮ್ದು ಒಂದು 1.5 ಅಡಕೆ ತೋಟ ಇದೆ. ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು. ಮತ್ತೆ ಸುತ್ತಮುತ್ತಲಿನ ಎಲ್ಲರೂ ನಮಗೆ ಪರಿಚಯ ಇರೋರು, ಸಂಬಂಧಿಕರು ಎಲ್ಲರೂ ಕೃಷಿಯಲ್ಲೇ ತೊಡಗಿರೋರು ಅತಿ ಹೆಚ್ಚು ಜನ. ನಾನು ನನ್ನ ಸ್ನಾತಕೋತ್ತರ ಪದವಿನ ಮುಗಿಸಿದ ತಕ್ಷಣ ನನಗೂ ಅನ್ನಿಸ್ತು, ಓ ನಾವೇನಾದ್ರೂ ಮಾಡಬೇಕು ಅಂತಂದ್ರೆ ನಾವು ಅಗ್ರಿಕಲ್ಚರ್ ಅಲ್ಲೇ ಮಾಡಬೇಕು, ಇನ್ನು ಬೇರೆ ಏನೋ ಹುಡುಕೋದು ಬೇಡ ಅಂತ ಹೇಳಿ ನನ್ನ ಒಂದು ಹೆಚ್ಚು ಟೈಮನ್ನ ಇದರಲ್ಲೇ ಸ್ಪೆಂಡ್ ಮಾಡ್ತಾ ಬಂದೆ. ಮತ್ತೆ ಇದರಲ್ಲಿ ಹಲವಾರು ನಾವು ಏನಾದ್ರೂ ಅಚೀವ್ ಮಾಡೋದಕ್ಕೆ ತುಂಬಾ ಅವಕಾಶ ಇದೆ. ಇದರಲ್ಲಿ ನಾವೇನೇ ಮಾಡಬೇಕು ಅನ್ನೋದಕ್ಕೂ ತುಂಬಾ ಎಷ್ಟು ಕಲ್ತ್ರು ಕಲಿಯೋದಕ್ಕೂ ಅವಕಾಶ ಇದೆ, ಮತ್ತೆ ನಾವು ಅಚೀವ್ ಮಾಡೋದಕ್ಕೂ ಅವಕಾಶ ಇದೆ. ಆದ್ರಿಂದ ನಾನು ಈ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡೆ. ಎಷ್ಟು ಜಮೀನಿದೆ, ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ? ನಮ್ದು ಇವಾಗ 1.5 ಇದೆ, ಅದರಲ್ಲಿ ಅಡಕೆ, ತೆಂಗು, ಬಾಳೆ, ಸ್ವಲ್ಪ ಮೆಣಸು, ಇಷ್ಟನ್ನು ಹಾಕಿದೀವಿ ನಾವು ಮುಖ್ಯವಾಗಿ. ಇದಕ್ಕೆ ಪೂರಕವಾಗಿ ನಮಗೆ ಹೈನುಗಾರಿಕೆ ಒಂದು ಕೂಡ ನಮ್ಮ ಬಳಿ ನಾವು ಮಾಡ್ಕೊಂಡಿದೀವಿ. ಹೈನುಗಾರಿಕೆಯಲ್ಲಿ ನಾವು ಇವಾಗ ಒಂದು 23 ಹಸು ಇಟ್ಕೊಂಡಿದೀವಿ, ಒಂದು 10-12 ಕರು ಹಾಕಿದೆ ಇಲ್ಲಿವರೆಗೂ. ಇದನ್ನ ನೋಡ್ತಾ ಇದೀವಿ. ಈ ಹಸುಗಳಲ್ಲಿ ನಮ್ಗೆ HF ಇದೆ, ಜರ್ಸಿ ಇದೆ, ಜರ್ಮನ್ ಬ್ರೀಡ್ ಇದೆ, ನಾಟಿ ಕ್ರಾಸು ಇದೆ. ಒಂದು ದಿನಕ್ಕೆ ಸರಿಸಮಾನವಾಗಿ ಆವರೇಜ್ 220-230 ಲೀಟರ್ ಹಾಲನ್ನ ನಾವು ಡೈರಿಗೆ ಹಾಕ್ತಾ ಇದೀವಿ. ಅಡಿಕೆ ಯಾವ ತಳಿ ಮತ್ತೆ ಎಷ್ಟು ವರ್ಷದ ತೋಟ? ನಮ್ದು ತೋಟ ಬಂದು ಸುಮಾರು 80 ವರ್ಷದ ತೋಟ. ನಮ್ ತಾತ ಅವ್ರು ಮಾಡಿದ್ದು ಹಳೆ ತೋಟ. ತಳಿ ಬಂದು ನಮ್ದು ಲೋಕಲ್ನೇ ತೀರ್ಥಹಳ್ಳಿ ಲೋಕಲ್ ತಂದು ಹಾಕಿರೋದು. ಇವಾಗ ಹಳೆ ತೋಟ ಆಗಿದೆ. ಆವರೇಜ್ ಈಲ್ಡ್ ಕೂಡ ತುಂಬಾ ಹೈ ಏನಿಲ್ಲ. ಆವರೇಜ್ ಈಲ್ಡ್ 55-60 ಕ್ವಿಂಟಾಲ್ ಎಕರೆಗೆ ಬರ್ತಾ ಇದೆ. ಕಾಲಕ್ರಮೇಣ 150 ಕ್ರಾಸ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಡಿಮೆ ಆಗೇ ಆಗತ್ತೆ. ತಾವು ಶಾಸ್ತ್ರೀಯವಾಗಿ ಒಂದಷ್ಟು ಅರಣ್ಯಶಾಸ್ತ್ರವನ್ನ ಓದ್ದವರು, ಮತ್ತೆ ಬೇಸಾಯ ಶಾಸ್ತ್ರಕ್ಕೆ ಬಹಳ ಹತ್ತಿರದಲ್ಲಿರತಕ್ಕಂಥ ವಿಷಯ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಓದಿಕೊಂಡು ಬಂದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾನು ಮುಗಿಸಿದ ತಕ್ಷಣ ಫಸ್ಟ್ ಅಗ್ರೋಫಾರೆಸ್ಟ್ರಿ ಮಾಡೆಲ್ ಮಾಡೋಣ ಅಂತ ಹೇಳ್ಬಿಟ್ಟೆ. ಬಯೋಡೈವರ್ಸಿಟಿ ಇರಬೇಕು ಅಂತ ಹೇಳೇನೆ. ತೋಟದೊಳಗಡೆ ಸುತ್ತ ಸಿಲ್ವರ್ ಇರಬಹುದು, ತೇಗ ಇರಬಹುದು, ಮಹಗನಿ ಇರಬಹುದು, ಈ ಸಸಿಗಳನ್ನ ನೆಟ್ವಿ. ಫಸ್ಟ್ ಅರಣ್ಯ ಇಲಾಖೆಯ ಸಹಾಯದಿಂದ ಸಿಕ್ತು ಅದು ನಮ್ಗೆ. ಅದಾದ ನಂತರ ಮತ್ತೆ ಮಧ್ಯದಲ್ಲೇ ಒಂದೆರಡು ಜಾಯಿಕಾಯಿ ಮರ, ಎರಡು ಹೆಬ್ಬೇವು, ಮತ್ತೆ ಪರಂಗಿ ಸಸಿ, ಹಾಗೆ ಸೀತಾಫಲ, ರಾಮಫಲ, ಹನುಮಾನ್ ಫಲ, ಈ ತರ ಯಾವುದೇ ಹಣ್ಣುಗಳು ಸಿಕ್ಕಿದ್ರೆ ಒಂದೊಂದು ಎರಡೆರಡು ನಾವು ಹಾಕಿದೀವಿ. ಬಯೋಡೈವರ್ಸಿಟಿ ಇದ್ರೆ ನಮ್ಮ ಅಭಿಪ್ರಾಯದ ಪ್ರಕಾರ ಪ್ರಾಣಿ ಪಕ್ಷಿಗಳಿಗೂ ಆಹಾರವಾಗುತ್ತೆ, ಮತ್ತೆ ಡೈರೆಕ್ಟ್ ಆಗಿ ಅಡಕೆ ಮೇಲಾಗುವಂತ ಅಟ್ಯಾಕ್ ಕಡಿಮೆ ಆಗುತ್ತೆ. ಇದೆಲ್ಲ ಇದ್ರೆ ಮೇನ್ ಉದ್ದೇಶ ಅದು. ತಾವೇನ್ ಹೇಳಿದ್ರಿ, ಆಗ್ರೋ ಫಾರೆಸ್ಟ್ರಿ ಮಾದರಿಯಲ್ಲಿ ನಾನು ಮಾಡ್ಲಿಕ್ಕೆ ಹೊರಟೆ ಅಂತ ಹೇಳ್ಬಿಟ್ಟು, ಇದನ್ನ ಮಾಡಿ ಎಷ್ಟು ದಿವಸ ಆಯ್ತು, ಮತ್ತೆ ಏನೆಲ್ಲ ಅನುಕೂಲಗಳಾಗ್ತಾ ಇದೆ ಅದರಿಂದ? ಮರಗಳನ್ನ ಗಿಡಗಳನ್ನ ನೆಟ್ಟಿದ್ದು ತುಂಬಾ ಹಿಂದೆನೆ, ಒಂದು 8 ಆಯ್ತು. ಬಟ್ ವ್ಯವಸಾಯದಲ್ಲಿ ಸಂಪೂರ್ಣವಾಗಿ ತೊಡಗಿರೋದು ಇವಾಗ, ಒಂದು 6 ಯಾಕೆಂದ್ರೆ ನಾನು ಹೊರಗಡೆ ಕೆಲಸ ಮಾಡ್ತಾ ಇದ್ದೆ, ಏನು ಮಾಡ್ಸಕ್ ಆಗಿಲ್ಲ. ಮರ ನೆಟ್ಟಿದ್ವಿ, ಕೆಲಸದವ್ರು ಮಾಡ್ತಾ ಇದ್ರು, ಅಷ್ಟು ಬಿಟ್ರೆ ನಾವೇನು ತೊಡಗಿರ್ಲಿಲ್ಲ. ಹೊರಗಡೆ ಕೆಲಸಗಳನ್ನ ಮಾಡ್ಕೊಂಡೆ ಬಂದಿದ್ವಿ. ಈಗ ಸಂಪೂರ್ಣವಾಗಿ ತೊಡಗಿದೀವಿ ವ್ಯವಸಾಯದಲ್ಲಿ. ಈಗ ಒಂದು 6 ಸಂಪೂರ್ಣವಾಗಿ ನಮ್ಮ ವ್ಯವಸಾಯದಲ್ಲಿ ತೊಡಗಿದೀವಿ ನಾವು. ಹಿಡುವಳಿ ಇರತಕ್ಕಂಥದ್ದು ಬಹಳ ಕಡಿಮೆ, 3.5 ಎಕರೆ ಇದೆ ಅಂತ ಹೇಳಿದ್ರಿ. ಮತ್ತೆ ಬೆಳೀತಾ ಇರತಕ್ಕಂಥದ್ದು ಕೂಡ ಅಡಕೆ ಆಗಿರೋದ್ರಿಂದ ಹೆಚ್ಚೇನು ಕೆಲಸ ಇರೋದಿಲ್ಲ ಅದರಲ್ಲಿ. ಈ ಕಾರಣಕ್ಕಾಗಿ ನೀವು ಪಶುಸಂಗೋಪನೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ರೆ ಹೇಗೆ? ನನಗೆ ಒಬ್ಬ ಅಣ್ಣ ಇದ್ದಾರೆ, ಅವ್ರು ಬಂದು ಬಿಸ್ನೆಸ್ ಅಲ್ಲಿ ಇದ್ರು ಮೊದಲು. ಈ ಕೊರೋನಾ ಬಂದ ಟೈಮಲ್ಲಿ ಅವರಿಗೆ ಬೆಂಗಳೂರಲ್ಲಿ ಇದ್ರು, ಮತ್ತೆ ಆರೋಗ್ಯದಲ್ಲೂ ಏರಿಯೇಷನ್ ಆಯ್ತು. ಅವರು ಊರಿಗೆ ಹೋಗೋಣ ಎಲ್ಲಾರು ಅಂತ ಡಿಸೈಡ್ ಮಾಡಿದ್ವಿ ನಾವು. ಊರಿಗೆ ಬಂದಾಗ್ಲಿಂದ ಏನ್ ಮಾಡೋದು ಕೆಲಸ ಅಂತ ನಾವು ಯೋಚನೆ ಮಾಡುವಾಗ ಹೈನುಗಾರಿಕೆ ಮಾಡೋಣ ಅಂತ ನಮಗೆ ಯೋಚನೆ ಬಂದು, ನಾವು ಆ ಉದ್ದೇಶಕ್ಕೆ ಮಾಡಿದ್ವಿ. ಏನೋ ಟೈಮ್ ಇದೆ ಅನ್ನೋದಕ್ಕೋಸ್ಕರ ಮಾಡಲಿಲ್ಲ, ಬೈ ಇಂಟ್ರೆಸ್ಟೇ ಮಾಡಿರೋದು. ನಾವು ಅದರಲ್ಲೇ ಮಾಡಬೇಕು ಏನಾದ್ರೂ ಅಂತ ಹೇಳ್ಬಿಟ್ಟು. ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಹೈನುಗಾರಿಕೆ? ನಮ್ಮ ಹೈನುಗಾರಿಕೆ 2018 ಒಂದು ಹಸು ನಾವು ತಗೊಂಡ್ವಿ. ಫಸ್ಟ್ ಇತ್ತು ನಮ್ಮನೇಲಿ ಒಂದು ಹಸು. 2019 ನಾವು ಊರಿಗೆ ಬಂದಾಗ 6 ತಗೊಂಡ್ವಿ ನಾವು ಮೊದಲನೇ ವರ್ಷ. ಆ 6 ಇವತ್ತು 23 ಆಗಿದೆ. ಮೊದಲನೇ ಹಸು ನಮ್ಮ ಮನೇಲಿ ಇದ್ದಿದ್ದು ಗೌರಿ ಅಂತ, ಅವಳ ಒಂದು ದಯೆಯಿಂದ ಇವತ್ತು ನಮ್ಗೆ 23 ಆಗಿದೆ. ಅಂದಾಜು 220-230 ಲೀಟರ್ ಹಾಲಾಗ್ತಾ ಇದೀವಿ ಪ್ರತಿದಿನ. ಹಸುಗಳಿಗೆ ನಾವು ಆಹಾರನು ಕೂಡ ಈ ಜೋಳನೇ ಕೊಡ್ತೀವಿ. ಅದನ್ನ ಚಾಫ್ ಕಟ್ರಿ, ಎಲ್ಲದಕ್ಕೂ ಮಿಷಿನರಿ ಇಟ್ಕೊಂಡಿದೀವಿ, ಚಾಫ್ ಕಟ್ರಿ ಇಟ್ಕೊಂಡಿದೀವಿ, ಹಸು ತೊಳೆಯೋದಕ್ಕೆ ಮಿಷಿನ್ ಇಟ್ಕೊಂಡಿದೀವಿ, ಮ್ಯಾಟ್ಸ್ ಹಾಕಿದೀವಿ, ಹಾಲು ಕರೆಯೋ ಯಂತ್ರಗಳಿದೆ, ಎಲ್ಲ ಅನುಕೂಲ ಮಾಡ್ಕೊಂಡಿದೀವಿ ಸಾಕಷ್ಟು. ಯಾವ ತಳಿ ಹಸುಗಳನ್ನ ಸಾಕೊಂಡಿದ್ರಿ? ನಮ್ಮ ಹತ್ರ HF ಇದೆ, ಹಾಲೋ ಬ್ಲಾಕ್ ಇದೆ, ಜರ್ಮನ್ ಬ್ರೀಡ್ ಇದೆ, ಜರ್ಸಿ ಇದೆ, ನಾಟಿ ಕ್ರಾಸ್ ವಿತ್ HF ಇದೆ. ಏನು ಬೇರೆ ಬೇರೆ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, HF ಹಸುಗಳಲ್ಲಿ ನಮಗೆ ಅತಿ ಹೆಚ್ಚು ಫ್ಯಾಟ್ ಅಂಶ ಬರಲ್ಲ, ಮತ್ತೆ ನಮಗೆ SNF ಕೂಡ ಬರಲ್ಲ. ಈ ಫ್ಯಾಟ್ ಅಂಡ್ SNF ಇಲ್ಲ ಅಂತ ಹೇಳಿದ್ರೆ ನಮಗೆ ಕರೆಕ್ಟ್ ಆಗಿರೋ ಬೆಲೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ನಾವ್ ಅದಕ್ಕೆ ಏನ್ ಮಾಡ್ತೀವಿ, 4 HF ಇದ್ರೆ ಒಂದ್ ಜರ್ಸಿ, 8 ಹಸು ಇದ್ರೆ ಒಂದು ಹಾಲೋ ಬ್ಲಾಕು. ನಮ್ಮ ಒಂದು ತಿಳಿದಿರೋ ಮಟ್ಟಿಗೆ ನಾವು ಈ ತರ ಮಾಡ್ಕೊಂಡಿದೀವಿ. ಅದಕ್ಕೆ ನಾವು ಮಿಕ್ಸ್ಡ್ ಅಲ್ಲಿ ಇಟ್ಕೊಂಡಿದೀವಿ, ಒಂದ್ SNF ಅಲ್ಲಿ ಹೆಚ್ಚಿಗೆ ಇರುತ್ತೆ, ಒಂದು ಫ್ಯಾಟ್ ಕಂಟೆಂಟ್ ಅಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಎಲ್ಲಾ ಮಿಕ್ಸ್ ಕೊಟ್ಟಾಗ ಒಂದು ಒಳ್ಳೆ ಹಾಲು ಕೊಡಬಹುದು ಅನ್ನೋ ದೃಷ್ಟಿಲಿ ನಾವು ಬೇರೆ ಬೇರೆ ಇಟ್ಕೊಂಡಿದ್ವಿ ಅಷ್ಟೇ. ಆಧುನಿಕವಾಗಿ ಹೇಗೆ ಅಳವಡಿಕೆ ಮಾಡ್ಕೊಂಡಿದ್ರೆ ಹೈನುಗಾರಿಕೆಯಲ್ಲಿ? ಆಧುನಿಕವಾಗಿ ಅಂತ ಹೇಳಿದ್ರೆ ಮೈನು ಬಾಡಿ ವೈಟ್ ಮೇಲೆ ನಾವು ಫುಡ್ ಕೊಡ್ತೀವಿ. ಮೈನ್ ಬಾಡಿ ಎಷ್ಟು ವೈಟ್ ಬರುತ್ತೆ ಅದ್ರ ಮೇಲೆ ಫುಡ್ ಕೊಡ್ತೀವಿ. ಬಾಡಿ ಮೇಂಟೆನೆನ್ಸ್ಗೆ 1.5 kg ಟು 2 kg ಫೀಡ್ಸ್ ಕೊಡ್ತೀವಿ. ಅದು ಬಿಟ್ಟು ಪ್ರತಿ 1 ಹಾಲಿಗೆ 400 ಅಷ್ಟು ನಾವು ಅದಕ್ಕೆ ಪೋಷಕಾಂಶವಾಗಿರೋ ಫೀಡ್ಸ್ಗಳು, ಅಂದ್ರೆ ಅದ್ರಲ್ಲಿ ಏನಿರುತ್ತೆ, ಮಿನರಲ್ ಮಿಕ್ಸ್ಚರ್ ಇರಬಹುದು, ಖನಿಜಾಂಶ ಇರಬಹುದು, ನಾರು ಪದಾರ್ಥ ಇರಬಹುದು, ಇದನ್ನೆಲ್ಲ ಸೇರಂತ ಫೀಡ್ಸ್ KMF ಇಂದಾನೆ ಕೊಡ್ತಾರೆ, ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಇಂದಾನೆ ಬರುತ್ತೆ, ಅದರಲ್ಲೇ ಕೊಡ್ತಿದೀವಿ ನಾವು. ಬೇರೆ ಬೇರೆ ಹಲವಾರು ಫೀಡ್ಸ್ಗಳನ್ನ ನಾವು ಯೂಸ್ ಮಾಡಿ ಕೂಡ ನೋಡಿದ್ವಿ. ಅದರಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ, ಆದರೆ ಗರ್ಭಧಾರಣೆ ಆಗುವ ಸಂದರ್ಭ ಬಾರಿ ಕಡಿಮೆ ಇದೆ. ಕಾರಣ ಏನಂತಂದ್ರೆ ಯೂರಿಯಾ ಅಂಶ ಜಾಸ್ತಿ ಇರುತ್ತೆ. ನಾವು ಆ ಒಂದ್ ನಿಟ್ಟಿನಲ್ಲಿ ನೋಡ್ಬಿಟ್ಟು ಇವಾಗ KMF ದೇ ನಾವು ಫೀಡ್ಸ್ ನ ಯೂಸ್ ಮಾಡ್ತಾ ಇದೀವಿ. ಅದನ್ನ ಬಿಟ್ಟು ಕಡಲೆಕಾಯಿ ಹಿಂಡಿ, ತೌಡಿರ್ಬಹುದು, ಕಡಲೆ ಹೊಟ್ಟಿರ್ಬಹುದು ಯೂಸ್ ಮಾಡ್ತೀವಿ. ಮತ್ತೆ ಹಸಿಗೆ ಇದಕ್ಕೆ ನಾವು ಜೋಳ ಕೊಡ್ತೀವಿ, ಅದನ್ನ ಚಾಫ್ ಮಾಡ್ಬಿಟ್ಟು ಕೊಡ್ತೀವಿ. ಅದು ನಮ್ಮ ಇದು ದಿನನಿತ್ಯ ಚರಿ. ಈ ದೇಹದ ತೂಕವನ್ನ ಆಧರಿಸಿ ಹೇಗೆ ನಾವು ನಿರ್ಧಾರ ಮಾಡುವಂತದ್ದು, ದೇಹದ ತೂಕವನ್ನ ನಾವು ತಿಳಿಯುವಂತದ್ದು? ದೇಹ ತೂಕ ಅಂದ್ರೆ ನಾವೇನ್ ನಿರ್ದಿಷ್ಟವಾಗಿ ಇಷ್ಟ ಇದೆ ಅಂತ ಹೇಳಕ್ ಬರಲ್ಲ. ಆವರೇಜ್ ಇವಾಗ ಒಳ್ಳೆ ಒಂದ್ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ 400 ಕೆಜಿ ಬರುತ್ತೆ ಹಸು, ಆ ತರ ಇರುತ್ತೆ. ಮತ್ತೆ ಆ ತರ ಪರ್ಫೆಕ್ಟ್ ಆಗಿ ಅಂತ ಹೇಳಿದ್ರೆ ನಾವು ಹಸು ತರುವಾಗ ಏನ್ ಮಾಡಿರ್ತೀವಿ, ವೇ ಬ್ರಿಡ್ಜ್ ಅಲ್ಲಿ ಹೋಗುವಾಗ ನಾವು ತೂಕ ಮಾಡಿದ್ವಿ, ಬರುವಾಗ ನಾವು ತೂಕ ಹಾಕಿದಾಗ ಹಸುದು ವೈಟ್ ಗೊತ್ತಾಗುತ್ತೆ. ಬಟ್ ಜನರಲ್ ಆಗಿ ನೋಡ್ತಾನೆ ಗೊತ್ತಾಗುತ್ತೆ 400 ಕೆಜಿ ಇದೆಯಾ 380 ಇದೆಯಾ ಅಂತ ಒಂದು ಅಂದಾಜಲ್ಲಿ ನೋಡ್ಕೊಳ್ತೀವಿ. ಬಟ್ ಮೇನ್ಲಿ ನಮ್ಗೆ ಅದು ಬಾಡಿ ಮೇಂಟೆನೆನ್ಸ್ ಗೆ ಹಸು ತೂಕ ಮೇನ್ ಆಗಿ ನಾವು ಫೀಡ್ಸ್ ಆಹಾರ ಕೊಡೋದು ಹಾಲು ಎಷ್ಟು ಕೊಡುತ್ತೆ ಆ ಪ್ರಮಾಣದ ಮೇಲೆ. ಫಾರ್ ಎಕ್ಸಾಂಪಲ್ 10 ಲೀಟರ್ ಹಾಲು ಕೊಡುತ್ತೆ ಒಂದು ಹಸು ಒಂದು ಟೈಮ್ಗೆ ಅಂತ ಹೇಳಿದ್ರೆ ನಾವು 400 ಗ್ರಾಮ್ ಕೊಡಬೇಕಾಗುತ್ತೆ ಫೀಡ್ಸ್ ಪರ್ ಲೀಟರ್ಗೆ. ಪರ್ ಲೀಟರ್ಗೆ ಹೌದು, ಅದರ್ ದ್ಯಾನ್ ದ ಬಾಡಿ ಮೇಂಟೆನೆನ್ಸ್. ಬಾಡಿ ಮೇಂಟೆನೆನ್ಸ್ಗೆ 2 ಕೆಜಿ ಕೊಡಬೇಕು. ಈ ಪ್ರತಿಯೊಂದು ಹಸುಗಳಿಗೂ ಕೂಡ ಅಳದು ತೂಗಿ ಕೊಡೋದು ಕಷ್ಟ ಆಗಲ್ವಾ? ಇಲ್ಲ, ಅದು ನಾವು ಕಷ್ಟ ಅನ್ನೋ ರೀತಿ ಅನ್ನಕ್ ಆಗಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ನಾವು ಹಾಲು ಕರಿಯುವಾಗ ಹಾಗೆ ಎಷ್ಟೆಷ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ಅವಾಗಲೇ ಸ್ಕೇಲಲ್ಲೂ ತೂಕ ಹಾಕೊಳ್ತೀವಿ. ಮತ್ತೆ ಈ ಹಸುದ್ರಲ್ಲಿ ಸಾಕಾಣಿಕೆಯಲ್ಲಿ ಏನಂತ ಹೇಳಿದ್ರೆ ಮೊದಲು 3 ತಿಂಗಳು ಲ್ಯಾಕ್ಟೇಷನ್ ಆಗಿ ಫಸ್ಟ್ ನಮಗೆ ಮೊದಲು 3 ಲ್ಯಾಕ್ಟೇಷನ್ ಅಲ್ಲಿ ಅತಿ ಹೆಚ್ಚು ಹಾಲು ಕೊಡುತ್ತೆ. ನೆಕ್ಸ್ಟ್ 3 ತಿಂಗಳು ಮೀಡಿಯಂ ಹಾಲು ಕೊಡುತ್ತೆ. ನೆಕ್ಸ್ಟ್ 3 ತಿಂಗಳು ಕಡಿಮೆ ಕೊಡುತ್ತೆ. ಕೊನೆ 1 ತಿಂಗಳು 2 ತಿಂಗಳು ಗಬ್ಬ ಆಗೋದು ಲೇಟ್ ಆದ್ರೆ ಭಾರಿ ಕಡಿಮೆ ಬರುತ್ತೆ. ಆ ಟೈಮಲ್ಲಿ ನಾವು ಈ ತರ ಲೆಕ್ಕಾಚಾರ ಹಾಕ್ತೇನೆ ಕೊಟ್ರೆ ನಮಗೆ ಒಳಮುನ್ನಾಗಿ ಜಾಸ್ತಿ ಬರುತ್ತೆ ಖರ್ಚು. ಹೌದೌದು, ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ನಾವು ಹಾಕ್ಲೇಬೇಕು ಒಂದಷ್ಟು ಲೆಕ್ಕಾಚಾರದಲ್ಲಿ ಕೂಡ ಕೊಡ್ಲೇಬೇಕು. ಮ್ಯಾಟ್ ಈ ತರದನ್ನು ಕೂಡ ಬಳಸಿದ್ರಿ ಅಂತ ಹೇಳಿದ್ರಿ, ಹೇಗೆ ಬಳಕೆ ಮಾಡಿದಿರ ಮತ್ತೆ ಇದರಿಂದ ಏನ್ ಅನುಕೂಲ ಆಗುತ್ತೆ? ಮ್ಯಾಟ್ ಅಂತ ಹೇಳಿದ್ರೆ ಆಕ್ಚುಲಿ ಕಟ್ ಹಾಕಿ ಹಸುಗಳು ಮಾಡೋವರಿಗೆ ಮ್ಯಾಟ್ ಅನುಕೂಲ. ಬಟ್ ಆದ್ರೆ ಇನ್ ಮುಂದೆ ನಾವು ಸ್ವಲ್ಪ ಚೇಂಜ್ ಮಾಡಬೇಕು ಅನ್ಕೊಂಡಿದ್ವಿ, ಫ್ರೀ ರೈಡಿಂಗ್ ಬಿಡಬೇಕು ಅನ್ಕೊಂಡಿದ್ವಿ, ಹಸುಗಳಿಗೆ ಫ್ರೀ ಆಗಿರ್ಬೇಕು. ಆ ಸಿಸ್ಟಮ್ನ ನೆಕ್ಸ್ಟ್ ನಾವು ಅಳವಡಿಸ್ಕೊಳ್ತೀವಿ. ಈಗ ಸದ್ಯಕ್ಕೆ ನಾವು ಮ್ಯಾಟ್ಗಳನ್ನ ಹಾಕಿದೀವಿ, ಇಂಟರ್ಲಾಕಿಂಗ್ ಸಿಸ್ಟಮ್ ಮ್ಯಾಟ್ಗಳನ್ನ ಹಾಕಿದೀವಿ, ಅದರ ಮೇಲೆ ಹಸು ಇರುತ್ತೆ, ಹಾಲು ಕರಿತೀವಿ, ಅಲ್ಲೇ ನಾವು ಜೋಳ ಎಲ್ಲ ಕಟ್ ಮಾಡ್ತೀವಿ, ಆಗುತ್ತೆ, ಆಹಾರ ತಿನ್ನುತ್ತೆ, ಹಾಲು ಕರಿತೀವಿ ಅಷ್ಟೇ. ಬಟ್ ಒಂದು ವೈಜ್ಞಾನಿಕ ರೀತಿಯಲ್ಲಿ ಹೇಳೋದಾದ್ರೆ ಹೆಚ್ಚು ಹಾಲು ಬರಬೇಕು ಅನ್ನೋದಾದ್ರೆ ಹಸುಗೆ ಮೂಗ್ದಾರ ಹಾಕಬಾರದು. ಒಂದು, ಎರಡು, ಅದರ ಒಂದು ಮೈಂಡ್ ಮೇಲೆ ಸ್ಟ್ರೆಸ್ ಆಗಬಾರದು. ಮೈನ್ ಸ್ಟ್ರೆಸ್ ಆಗಬಾರದು ಅಂದ್ರೆ ಮೂಗ್ದಾರ ಹಾಕಬಾರದು. ಎರಡು, ಅದನ್ನ ನಾವು ಫ್ರೀ ರೈಡಿಂಗ್ ಕೊಡಬೇಕು ಅಂದ್ರೆ ಪೆಡಾಕಲ್ ಸಿಸ್ಟಮ್ ಅಥವಾ ಹೆಚ್ಚಿಗೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರೆ ನಮ್ಮ ನೀಲಗಿರಿ ಪೋಲ್ ಇರ್ಬೋದು ಅಥವಾ ಅಡಿಕೆ ಪೋಲ್ ಇರ್ಬೋದು, ಇದರಲ್ಲೇ ನಾವು ಸುತ್ತ ಒಂದು ಫೆನ್ಸಿಂಗ್ ಮಾಡಿ ಹಸುನ ಫ್ರೀ ರೈಡಿಂಗ್ ಬಿಟ್ರೆ ಅದರ ಒಂದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರಲ್ಲ, ಅದು ಮೈಂಡ್ ಫ್ರೀ ಆಗಿರುತ್ತೆ. ಯಾವಾಗ ಮೈಂಡ್ ಫ್ರೀ ಆಗಿರುತ್ತೆ ಹೆಚ್ಚು ಹಾಲನ್ನ ಕೊಡುತ್ತೆ. ಇದು ಕರೆಕ್ಟ್ ಆಗಿರೋ ವೈಜ್ಞಾನಿಕ ರೀತಿ. ನಾವು ಇನಿಷಿಯಲಿ ಅದನ್ನ ಅಡಾಪ್ಟ್ ಮಾಡಿಲ್ಲ, ಮುಂದೆ ಮಾಡ್ಕೊಳ್ತೀವಿ, ಅದನ್ನ ಪ್ರಯತ್ನದಲ್ಲಿದ್ದೀವಿ. ಈಗ ಈ ಮೂಗುದಾರ ರಹಿತವಾಗಿ ಹಸುಗಳನ್ನ ಸಾಕಾಣಿಕೆ ಮಾಡೋದು ಒಂದಷ್ಟು ಕಠಿಣ ಅಂತ ಅನ್ಸಲ್ವಾ? ಇನಿಷಿಯಲಿ ಸ್ವಲ್ಪ ಕಠಿಣವಾಗುತ್ತೆ. ಅವಾಗ ನಾವು ಅದಕ್ಕೆ ಕುತ್ತಿಗೆಗೂ ಕಾಲಿಗೂ ದಾರ ಕಟ್ಟಿ ಪ್ರಾಕ್ಟೀಸ್ ಮಾಡ್ಬೇಕು. ಏನಾಗ್ಬಿಡುತ್ತೆ ಅಂದ್ರೆ ಒಟ್ಟಿಗೆ ಬಿಟ್ಟಾಗ ಕೆಲವು ಹಸುಗಳು ಗುದ್ದಾಡುತ್ತೆ, ಆಹಾರಕ್ಕೆ ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ, ಈ ಪರಿಸ್ಥಿತಿಗಳೆಲ್ಲ ಬರುತ್ತೆ. ನಾವು ಸ್ವಲ್ಪ ಅದನ್ನ ಟ್ರೈನಿಂಗ್ ಮಾಡೋ ತರ ಮಾಡಿದ್ರೆ ಒಂದು 15-20 ದಿನಗಳ ಕಾಲ, 1 ತಿಂಗಳು ತಗೋಬಹುದು, ಮಾಡಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ತುಂಬಾ ನಮ್ಮ ಭಾಗದ ಹಲವಾರು ರೈತರು ಮಾಡಿದ್ದಾರೆ, ನಾವು ನೋಡುವುದೀವಿ ಕೂಡ. ಬಹಳ ಚೆನ್ನಾಗಿರುತ್ತೆ ಹಸು, ತುಂಬಾ ಆರೋಗ್ಯವಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಕೆಚ್ಚಲು ಬಾವು ರೋಗ ಭಾರಿ ಕಡಿಮೆ ಆಗುತ್ತೆ ಅದರಿಂದ. ನಾವು ಯಾವಾಗ ಮೂಗ್ದಾರ ಹಾಕ್ದಾನೆ ಹಸುನ ಫ್ರೀ ಆಗಿ ಬಿಡ್ತೀವಿ ಓಡಾಡೋದಕ್ಕೆ, ಒಂದೇ ಕಡೆ ಕಟ್ಟ ಹಾಕ್ದಾನೆ, ಆವಾಗ ಕೆಚ್ಚಲು ಬಾವು ರೋಗ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮೇವು ಬಹಳ ಮುಖ್ಯ, ಅದರಲ್ಲೂ ಕೂಡ ನಾವು ಕಟ್ಟಿ ಹಸುಗಳನ್ನ ಸಾಕಾಣಿಕೆ ಮಾಡುವಾಗ ಮೇವು ಬಹಳ ಪ್ರಧಾನವಾಗಿ ಕಾಣುತ್ತೆ. ಮೇವಿನ ಕೊರತೆಯನ್ನ ನೀಗಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರ ಸರ್? ನಮ್ಗೆ ಆಕ್ಚುಲ್ ಆಗಿ ಏನಂದ್ರೆ ಜೋಳ ಬೆಳೆಯೋಕೆ ಅಂತ ಏನು ಜಾಗ ಇಲ್ಲ, ನಾವು ಕೊಂಡ್ಕೊಂಡೆ ಮಾಡೋದು ಎಲ್ಲ. ಇಲ್ಲಿವರೆಗೂ ನಮ್ಗೇನು ಕೊರತೆ ಬಂದಿಲ್ಲ, ಎಲ್ಲಾ ವರ್ಷದ ಎಲ್ಲಾ ದಿನಗಳಲ್ಲೂ ಕೂಡ ಜೋಳ ಸಿಗುತ್ತೆ. ಸುಮಾರು 1800-2500 ರೂಪಾಯಿ ತನಕ 1 ಟನ್ಗೆ ಆಗುತ್ತೆ ನಮ್ಗೆ ಬೆಲೆ. ಆವರೇಜ್ 3 ರೂಪಾಯಿ ಬೀಳುತ್ತೆ ನಮಗೆ, ಶೆಡ್ ಬಂದ್ ಬೀಳೋಷ್ಟೊತ್ತಿಗೆ ಕಾಸ್ಟ್ 3 ರೂಪೀಸ್ ಬೀಳುತ್ತೆ. 30 ಕೆಜಿ ಪ್ರತಿ ಹಸು ಕೊಡ್ತೀವಿ ನಾವು, ಪ್ರತಿ ಹಸುಗೂ 30 ಕೆಜಿ ಕೊಡ್ತೀವಿ. 30 ಕೆಜಿ ಅದರಲ್ಲಿ ಈಗ ಮೇವನ್ನ ಕೊಂಡು ನಾವು ಹಸುಗಳ ಸಾಕಾಣಿಕೆಯನ್ನ ಮಾಡಬಹುದು, ಲಾಭದಾಯಕವಾದ ಮಾಡಬಹುದು. ಅದೇ ಹೇಳಿದ್ನಲ್ಲ, ಲೆಕ್ಕಾಚಾರ ಇಲ್ಲದೇ ಮಾಡಿದ್ರೆ ಆಗಲ್ಲ ನಿಮ್ಗೆ ಲೆಕ್ಕಾಚಾರ. ಅದರಿಂದ ನೀವು ಕೇಳಿದ್ರಲ್ಲ ಫೀಡ್ಸ್ ಎಷ್ಟು, ಜೋಳ ಎಷ್ಟು ಹಾಕ್ಬೇಕು, ಇದನ್ನ ನಾವು ಇದರಲ್ಲಿ ವೇರಿಯೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಅದು ಹಾಲು ಯಾವ ರೀತಿ ಕೊಡುತ್ತೋ ಆ ರೀತಿಯಲ್ಲೇ ನಾವು ಅದಕ್ಕೆ ಫೀಡ್ಸ್ ನ ಫೀಡಿಂಗ್ ಮಾಡ್ತಾ ಹೋಗ್ಬೇಕು. ಈ ಅಕ್ವಾಫೋನಿಕ್ ಈ ತರದನ್ನ ಅಡಾಪ್ಟ್ ಮಾಡ್ಕೋಬಹುದಲ್ವಾ? ಅಕ್ವಾಫೋನಿಕ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು, ಬಟ್ ಆದ್ರೆ ಆ ಲೆವೆಲ್ ನ್ಯೂಟ್ರಿಯಂಟ್ ಅದರಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಇನ್ನೊಂದ್ ಏನಂತ ಹೇಳಿದ್ರೆ ನಿಮ್ಗೆ ಆ ಕಾಸ್ಟ್ಗಿಂತ ಜೋಳನೇ ಕಡಿಮೆ ಕಾಸ್ಟ್ ಅಲ್ಲಿ ಆಗ್ಬಿಡುತ್ತೆ, ಸಿಕ್ಬಿಡುತ್ತೆ. ಜೋಳ ಕಡಿಮೆ ಸಿಗುತ್ತೆ. ಆಮೇಲೆ ನೀವು ಹೆಚ್ಚಿಗೆ ಕೊಡಕ್ಕಾಗಲ್ಲ, ಅದರಲ್ಲಿ 1-10 ಕೆಜಿ ಕೊಡಬಹುದು ಅಕ್ವಾಫೋನಿಕ್ಸ್ ಅಲ್ಲಿ ಬೆಳೆದಿದ್ನು. ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ, ಸೊ ಅದು ಫೀಕಲ್ ಮ್ಯಾಟರ್ ಅಂದ್ರೆ ಸಗಣಿ ಏನ್ ಬರುತ್ತೆ ಅದು ಲೂಸ್ ಬಂದ್ಬಿಡುತ್ತೆ ಜಾಸ್ತಿ ಕೊಟ್ರೆ, ಉಚ್ಚದಂಗ ಆಗುತ್ತೆ ಅದು. ಆದ್ರಿಂದ ಅದು ಅಷ್ಟು ನಮ್ಮ ಒಂದು ಲೋಕಲ್ ಕಂಡೀಷನ್ಗೆ ಅಷ್ಟು ಸೂಟೇಬಲ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅನೇಕರು ಹೇಳ್ತಾರೆ ಇವತ್ತು ಕೃಷಿಗೆ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳು ಕೂಡ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿ. ಅದರಲ್ಲೂ ಕೂಡ ಈ ಹೈನುಗಾರಿಕೆ ಮಾಡುವವರು ಕೂಡ ಇತ್ತೀಚೆಗೆ ಕೆಲವರು ಸ್ವಲ್ಪ ಕಠಿಣ, ಇದು ಅಷ್ಟೊಂದು ಲಾಭದಾಯಕ ಅಲ್ಲ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಏನಂತ ಹೇಳಿದ್ರೆ, ಎಲ್ಲಾ ಲೇಬರ್ ಮೇಲೆ ಡಿಪೆಂಡ್ ಆಗೋದು ಒಂದು, ಎರಡನೇದು ಎಲ್ಲಾದನ್ನು ಕೊಂಡ್ಕೊಂಡು ಮಾಡೋದು, ಮೂರನೇದು ಬಂದು ನಾವು ಹೆಚ್ಚು ಗಮನ ಕೊಡಬೇಕಾಗಿರೋದು ಹಸು ಗರ್ಭಧಾರಣೆ ಆಗದೆ ಟೈಮು. ಹಸು ಗರ್ಭಧಾರಣೆ ಆಗೋದನ್ನ ನಾವು ಲೇಟ್ ಮಾಡಿದ್ರೆ ನಮ್ಗೆ ಲಾಸ್ ಬರುತ್ತೆ. ಕಾರಣ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಹಸು 10 liter ಕೊಡ್ತಾ ಇದ್ರೆ, ಮೊದಲು 3 ಹತ್ತು ಲೀಟರ್ ಕೊಡುತ್ತೆ, ನೆಕ್ಸ್ಟ್ 3 7 ಲೀಟರ್ ಕೊಡುತ್ತೆ, ನೆಕ್ಸ್ಟ್ 3 ಹೋಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಮೊದಲನೇ ಸಲ ಅದು ಕ್ರಾಸ್ಗೆ ಬಂದಾಗಲೇ ಕೊಡಿಸಲ್ಲ, ಎರಡನೇ ಸಲ ಮೂರನೇ ಸಲ ಕಾಯೋಣ ಅಂತ ಟೈಮ್ ಮಾಡ್ಕೊಂಡು ಹೋದ್ರೆ ಅವಾಗ ನಮ್ಗೆ ಹಾಲನ್ನು ಕೊಡೋ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಲಾಸ್ ಆಗುತ್ತೆ. ಅವಾಗ ನಾವು ಖಂಡಿತ ಲಾಸ್ ಅಲ್ಲಿ ತೊಡಗೇ ತೊಡಗುತ್ತೀವಿ. ಇನಿಷಿಯಲಿ ಯಾರೇ ಮಾಡಿದ್ರು, ಇನ್ಕ್ಲೂಡಿಂಗ್ ನಾವು ಮೊದಲು ಎಲ್ಲ ಅನುಭವ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಲಾಸ್ ಕೂಡ ನಮಗೂ ಆಯ್ತು, ಮತ್ತೆ ಅನುಭವ ನಮಗೆ ಪಾಠ ಕಲಿಸ್ತಾ ಬಂದಿದೆ ಅಷ್ಟೇ. ಎಲ್ಲರಿಗೂ ಇನಿಷಿಯಲಿ ಆಗುತ್ತೆ. ಹಸು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿವಸ ಏನೆಲ್ಲ ಕೆಲಸಗಳಿರುತ್ತೆ, ನೀವು ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ಹಸು ಸಾಕಾಣಿಕೆಗೆ ಸಂಬಂಧಪಟ್ಟಿದ್ದು ಅಂದ್ರೆ, ಬೆಳಗ್ಗೆ ಫಸ್ಟ್ ನಾವು 4:30-5 ಕೊಟ್ಟಿಗೆ ಕ್ಲೀನ್ ಮಾಡ್ಕೊಳ್ಬೇಕು, ಸಗಣಿ ಎಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ 5 ಆದ್ಮೇಲೆ ನಾವು ಹಾಲು ಕರೆಯೋದಕ್ಕೆ ಶುರು ಮಾಡ್ತೀವಿ. 5-7:30 ಹಾಲು ಕರೀತಾರೆ. ಹಾಲು ಕರೆದೆಲ್ಲ ಆದ್ಮೇಲೆ ಅದಕ್ಕೆ ನೆಕ್ಸ್ಟ್ ಜೋಳ ಎಲ್ಲ ಕಟ್ ಮಾಡಿ ಸ್ಟಾಫ್ ಕಟ್ಟರಲ್ಲಿ ಜೋಳ ಹಾಕ್ತಾರೆ. 9:30-10 ಅದರದ್ದು ಕೆಲಸ ಮುಗಿಯಿತು. 10:00-12:00 ಏನೂ ಇಲ್ಲ, ಸುಮ್ಮನೆ ಇರುತ್ತೆ. ಹೊರಗಡೆ ತಗೊಂಡೋಗಿ ನಾವು ಕಟ್ತೀವಿ. ಆಮೇಲೆ 12 ಮೇಲೆ ಅದು ಹಸುಗಳು ತೊಳೆಯೋದು, ತೊಳೆದು ಎಲ್ಲ ಮಾಡಿ ಮಧ್ಯಾಹ್ನ ಒಂದ್ಸಲ ಫೀಡ್ಸ್ ಕೊಡ್ತೀವಿ. ಆಮೇಲೆ ಕಟ್ಟಾಕ್ತೀವಿ ಒಳಗಡೆನೆ. ಮಧ್ಯಾಹ್ನ ಕಟ್ಟಾಕದ್ಮೇಲೆ ಮತ್ತೆ 4:30-4:30 ನೀರೆಲ್ಲ ಕುಡಿಸಿ 3-3:30 ನೀರು ಕುಡಿಸ್ತೀವಿ. ಅದಾದ್ಮೇಲೆ ಕಟ್ಟಾಕದ್ಮೇಲೆ ಮತ್ತೆ ಸಗಣಿ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು 6:00-6:30 ಹಾಲು ಕರೆಯಕ್ಕೆ ಶುರು ಮಾಡ್ತೀವಿ. 7:00 ಮುಗಿಯುತ್ತೆ. ಮತ್ತೆ ಅದಾದ್ಮೇಲೆ ಒಂದ್ಸಲ ಫೀಡ್ಸ್ ಕೊಡ್ತೀವಿ. ಮತ್ತೆ 4:30-5 ಟೈಮಲ್ಲಿ ಮತ್ತೆ ಒಂದ್ಸಲ ಜೋಳ ಕೊಡ್ತೀವಿ, 2 ಜೋಳ ಕೊಡ್ತೀವಿ ನಾವು. ಇಷ್ಟು ಮಾಡ್ತೀವಿ. ನಾನು ಅದರಲ್ಲಿ ಎಷ್ಟು ಟೈಮ್ ಇದ್ದಾಗ ಸ್ವಲ್ಪ ಜೋಳ ಕಟ್ ಮಾಡ್ಕೊಡೋದು, ನೀರು ಕುಡಿಸೋದು, ಇಂಥದ್ದು ಸಣ್ಣದ ಪುಟ್ಟದ್ದು ಸಹಾಯ ಮಾಡ್ತಾ ಇದೀನಿ. ಸಂಪೂರ್ಣವಾಗಿ ನೋಡ್ಕೊಳ್ತಿರೋದು ನಮ್ಮ ಅಣ್ಣ ಅವರು. ನೀರಿನ ಪೂರೈಕೆ ಹೇಗೆ ಮಾಡಬೇಕು? ನೀರು ತೋಟದಿಂದ ಕನೆಕ್ಷನ್ ತಗೊಂಡಿದ್ದೀವಿ ನಾವು, ಬೋರ್ವೆಲ್ ಇದೆ, ಅದರಲ್ಲೇ ನೀರು ಕುಡಿಯೋದಕ್ಕೆ ಹಸುಗಳಿಗೆ ಆಗ್ತಾ ಇದೆ. ಕೆಲವು ಟೈಮು ಕರೆಂಟ್ ಪ್ರಾಬ್ಲಮ್ ಇರುವಾಗ ನಾವು ಕೆರೆಗೆ ಕರ್ಕೊಂಡು ಹೋಗಿ ಹಸುಗಳನ್ನ ನೀರು ಕುಡಿಸ್ಕೊಂಡು ಬರ್ತೀವಿ. ಇನ್ನೇನು ಆಪ್ಷನ್ ಇಲ್ಲ. ಸಾಕಷ್ಟು ನೀರು ಸಾಕಾಗುತ್ತೆ, ಸದ್ಯಕ್ಕೆ ಆಗ್ತಾ ಇದೆ. ಇದರ ಜೊತೆಗೆ ಇತ್ತೀಚೆಗೆ ಅಗ್ರಿ ಕ್ಲಿನಿಕ್ ಅನ್ನು ಕೂಡ ನೀವು ಪ್ರಾರಂಭ ಮಾಡಿದ್ದೀರಾ? ಯಾವಾಗ ಪ್ರಾರಂಭ ಮಾಡಿದ್ರಿ, ಹೇಗೆ ನಡೀತಾ ಇದೆ? ಈಗ 2021 ಅಕ್ಟೋಬರ್ ಅಲ್ಲಿ ಶುರು ಮಾಡಿದ್ದು, ಸಾಕಷ್ಟು ಚೆನ್ನಾಗಿ ಆಗ್ತಾ ಇದೆ. ಸುತ್ತಮುತ್ತಲಿನ ಎಲ್ಲಾ ರೈತರು ಮೊದಲಿಂದ ನನ್ನ ಕಂಪ್ನಿಲಿ ಕೆಲಸ ಮಾಡುವಾಗ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಿದ್ರಿಂದ ಎಲ್ಲ ಪರಿಚಯ ಇದ್ರು. ಅವರ ಒಂದು ಪರಿಚಯದ ಮೇಲೆ ಎಲ್ಲ ಕೆಲಸ ಶುರು ಮಾಡಿದೀವಿ. ಮುಖ್ಯವಾಗಿ ನೋಡುವಂತ ಬೆಳೆಗಳು ಅಂದ್ರೆ ಕಲ್ಲಂಗಡಿ, 2 ಬಂದು ಅಡಿಕೆ, ತೆಂಗು, ಇದು ಮುಖ್ಯವಾದ ಬೆಳೆಗಳು ನಮ್ಗೆ. ಶುಂಠಿ, ಜೋಳ, ಈ ಬೆಳೆಗಳು ಹೆಚ್ಚಿಗೆ ಕೆಲಸ ಮಾಡ್ತಾ ಇದೀವಿ. ಈಗ ಪ್ರೆಸೆಂಟ್ಲಿ ಇರೋದು ಕ್ರಾಪ್ ಬಂದು ವಾಟರ್ ಮೆಲನ್ ಇದೆ, ಮತ್ತೆ ಅಡಿಕೆ, ತೆಂಗು ಇದೆ. ನಿಮ್ಮ ಅಗ್ರಿ ಕ್ಲಿನಿಕ್ ಮೂಲಕ ಏನೆಲ್ಲ ಸೇವೆಗಳನ್ನ ನೀಡ್ತಾ ಇದ್ದಾರೆ? ನಾವು ಇವಾಗ ಕೆಲವು ರೈತರಿಗೆ ಏನಂತ ಹೇಳಿದ್ರೆ, ಕಲ್ಲಂಗಡಿ ಎಣ್ಣೆ ಇದನ್ನೆಲ್ಲ ಮೊದಲನೇ ಬಾರಿಗೆ ಹಾಕಿರ್ತಾರೆ. ಅಲ್ಲಿ ಹೋಗಿ ಸಮತೋಲನವಾಗಿ ಯಾವ ತರ ನ್ಯೂಟ್ರಿಯಂಟ್ ನ ಕೊಡಬೇಕು, ಅದಕ್ಕೆ ಎಷ್ಟು ನ್ಯೂಟ್ರಿಯಂಟ್ ಬೇಕು, ಮತ್ತೆ ರಸಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ತೀವಿ ನಾವು, ಅದನ್ನ ಯಾವ ರೀತಿ ಕೊಡೋದು, ಯಾವ ರೋಗ ಬಂದ್ರೆ ರೋಗಗಳ ಐಡೆಂಟಿಫಿಕೇಶನ್ ಹೆಂಗ್ ಮಾಡೋದು, ನೀವೇ ಅದನ್ನ ಹೆಂಗೆ ಮೇಂಟೈನ್ ಮಾಡಬಹುದು ರೋಗಗಳನ್ನ, ಮತ್ತೆ ಯಾವ್ಯಾವ ಕೀಟಗಳು ಬರುತ್ತೆ, ಕೀಟಬಾಧೆಗಳು ಏನೇನಿದೆ, ಇದನ್ನೆಲ್ಲ ಹೇಳ್ಕೊಟ್ಟು ಅಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಅವ್ರು ಬಂದು ತಗೊಂಡು ಹೋಗ್ತಾರೆ. ಆತರ ನಡೀತಾ ಇದೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕಣಿಯಾರು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜೆ ಮನು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು.

ಮಾಡಿದ ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ರೈತ ಬಾಂಧವರೇ ಈ ಜನಪದ ಗೀತೆಯೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಕಣಿಯೂರು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜೆ ಮನು ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಅವಲೋಕನ, 6:51 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:00 ಕ್ರೀಡಾಲೋಕ, 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೆ ಶುಭಲಕ್ಷ್ಮಿ ಅವರ ವಯಲಿನ್ ವಾದನ, 10:00 ನಾಟಕ ದೀರ್ಘಾಯು, ರಚನೆ ಎಂ ನರೇಂದ್ರ ಬಾಬು, ನಿರ್ದೇಶನ ರಘು ಹೆಗಡೆ, 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪಗಳು ಪ್ರಸಾರವಾಗಲಿದೆ. ಎಂದಿನಂತೆ ನಾಳೆ ಬೆಳಗ್ಗೆ 6:05 ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಚಿಂತನ, 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:05